ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಬಸಪ್ಪ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಜಗ ಹೊತ್ತು ಬಂದಾಳು ಜಗದಾಂಬೆ, ಜಲ ಹರಸಿ ಬಂದಲ್ಲೋ ಜಗದಾಂಬೆ, ಜಗ ಹೊತ್ತು ಬಂದಾಳು ಜಗದಾಂಬೆ, ಜಲ ಹರಸಿ ಬಂದಾಳು ಜಗ ತುಂಬಿ. ಎಲ್ಲವನ್ನುವಾರ ಶುಕ್ರವಾರ ಮಂಗಳವಾರ, ಹೌದಮ್ಮ ನಮ್ಮವನು ಹಾರ ಶುಕ್ರವಾರ ಮಂಗಳವಾರ, ನಿನ್ನ ಸೇವಾ ಮಾಡ್ಯಾರು ಜೋತೇರ, ಕಾಯಿ ಖರಪುರ ತರುವಂತ ಹೋಗುತ್ತಾರ. ಎಲ್ಲವನು ಹಾರ ಶುಕ್ರವಾರ ಮಂಗಳವಾರ, ದೇವಿ ವಾರ ಶುಕ್ರವಾರ ಮಂಗಳವಾರ, ನಿನ್ನ ಸೇವಾ ಮಾಡ್ಯಾರು ಜೋತೇರ, ಕಾಯಿ ಕರಪುರ ತರುವಂತ ಬರುತ್ತಾರ. ಸಿದ್ಧರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ದೈತರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ಯೋಳ ಕೊಳ್ಳ ಮಾಡಿದೆ ಹಾರಂಬ, ಹಿರಿಯ ಗುಡ್ಡ ಮಾಡಿದೆ ಹಾರಂಬ. ಸಿದ್ಧರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ದೈತರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ಯೋಳ ಕೊಳ್ಳ ಮಾಡಿದೆ ಹಾರಂಬ, ಹಿರಿಯ ಗುಡ್ಡ ಮಾಡಿದೆ ಹಾರಂಬ. ಯೋಳ ಕೊಳ್ಳ ಮಾಡಿದೆ ಹಾರಂಬ, ಹಿರಿಯ ಗುಡ್ಡ ಮಾಡಿದೆ ಹಾರಂಬ. ಮರಿವನದ ಶಡಗಾರ, ಅಲ್ಲೇ ಹೂವ ಮುಗಿದಾರು ಮನುವಾರ, ಅಲ್ಲೇ ಹೂವ ಮುಗಿದಾರು ಸಂತಿಗಾರ, ಅಲ್ಲೇ ಹೂವ ಮುಡಿದಾರು ಮನೋಹಾರ, ಸೊಲ್ಲೇ ಹೂವ ಮುಡಿದಾರು ಸಂತಿಗಾರ, ಅಲ್ಲೇ ಹೂವ ಮುಡಿದಾರು ಮನೋಹಾರ, ಅಲ್ಲೇ ಹೂವ ಮುಡಿದಾರು ಸಂತಿಗಾರ, ಅಲ್ಲೇ ಹೂವ ಮುಡಿದಾರು ಮನೋಹಾರ, ಅಲ್ಲೇ ಹೂವ ಮುಡಿದಾರು ಸಂತಿಗಾರ. ಯಾವುದು ರಸ ಬಂದವ ಇವಳ ಕಳಕ, ಯಾವುದು ರಸ ಬಂದವ ಹಿರಿಯ ಗುಡ್ಡಕ್ಕ, ಹುಟ್ಟಿದಾರ ತಾಯವನ್ವಾರ ನಕ್ಷತ್ರ ಎಳುದಿಯಕ, ದೇವಿ ವಾರ ನಕ್ಷತ್ರ ಎಳುದಿಯಕ, ಯಾವ ದಿವಸ ಬಂದವ ಹಿರಿಯ ಗುಡ್ಡಕ್ಕ, ಯಾವ ದಿವಸ ಬಂದವ ಇವಳು ಕೊಳಕ, ಹೌದಮ್ಮ ಹುಟ್ಟಿದಾರ ನಕ್ಷತ್ರ ಹೇಳಬೇಕ, ತಾಯಿ ವಾರ ನಕ್ಷತ್ರ ಹೇಳಬೇಕ. ಪರಶುರಾಮಣ್ಣ ಇದಾನ ಗುಡ್ಡದಾಗ, ಬಾಲುರಾಮಣ್ಣ ಇದಾನ ಕೊಳ್ಳದಾಗ, ಕಾಡಿ ಕಾಡಿ ಕುಡ್ದಾನೋ ತಾಯಿ ಆಲ, ಕಾಡಿ ಬೇಡಿ ಕುಡ್ದಾನೋ ಎಲ್ಲವನಾಲ, ಕಾಡಿ ಕಾಡಿ ಕುಡ್ದಾನು ದೇವಿ ಹಾಲ, ಕಾಡಿ ಬೇಡಿ ಕುಡ್ದಾನು ಎಲ್ಲವನಾಲ, ಕಾಡಿ ಕಾಡಿ ಕುಡ್ದಾನು ತಾಯಿ ಹಾಲ, ಕಾಡಿ ಬೇಡಿ ಕುಡ್ದಾನು ತಮ್ಮವನಾಲ. ಅಭಿಮಾಯ ಸಗತಿ ಜಗದಾಂಬೆ, ಜಗ ಹೊತ್ತು ಬಂದಾಳು ಜಗದಾಂಬೆ, ಜಲ ಹರಸಿ ಬಂದಾಳು ಜಗದಾಂಬೆ. ಜಗವತ್ತು ಬಂದಾಡುವ ಜಗದಾಂಬಿ, ಜರ ಹರಚಿ ಬಂದಳುವ ಜಗದಾಂಬಿ. ಪರಿ ಪರಿ ಅವತಾರ ನಿನಗ ಚಂದ, ನಾನಾ ಪರಿ ಅವತಾರ ನಿನಗ ಚಂದ. ಹೌದಮ್ಮ, ಗಂಧ ಮುಡಿಸಾರೋ ನಿನಗ ತಂದ, ಹೂವ ಗಂಧ ಮುಡಿಸಾರೋ ನಿನಗ ಬಂದ. ಪರಿ ಪರಿ ಅವತಾರ ನಿನಗ ಚಂದ, ನಾನ ಬರೆ ಅವತಾರ ನಿನಗ ಚಂದ, ಹೂವ ಗಂಧ ಮುಡಿಸಾರು ನಿನಗ ಚಂದ, ಹೂವ ಗಂಧ ಮುಡಿಸಾರು ನಿನಗ ಬಂದ. ಹೂವ ಗಂಧ ಮುಡಿಸಾರು ನಿನಗ ತಂದ, ಹೂವ ಗಂಧ ಮುಡಿಸಾರು ನಿನಗ ಬಂದ. ಅವಿನಾಯ ಸ್ವಗತಿ ಜಗದಾಂಬಿ, ಜಗವತ್ತು ಬಂದಾಳು ಜಗದಾಂಬಿ, ಜಲ ಹರಸಿ ಬಂದಾಳು ಜಗದಾಂಬಿ. ಜಗವತ್ತು ಬಂದಾಳು ಜಗದಾಂಬಿ, ಜಲ ಹರಸಿ ಬಂದಾಳು ಜಗದಾಂಬಿ. ಜಗವತ್ತು ಬಂದಾಳು ಜಗದಾಂಬಿ, ಜಲ ಹರಸಿ ಬಂದಳು ಜಗದಾಂಬಿ. ಬಾಳಿವನದ ಎಲ್ಲವನ ಸಡಗಾರ, ನಿಂಬಿ ವನದ ಗುಳಿಗೌನ ಸಡಗಾರ. ಅಲ್ಲೇ ಹೂವ ಮುಡಿದಾರು ಮನೋಹಾರ, ಅಲ್ಲೇ ಹೂವ ಮುಡಿದಾರು ಸಂಪಿಗಾರ. ಬಾಳಿವನದ ಎಲ್ಲವನ ಸಡಗಾರ, ನಿಂಬಿ ವನದ ಹುಳಿಗೌನ ಸಡಗಾರ. ಅಲ್ಲೇ ಹೂವ ಮುಡಿದಾರು ಮನುವಾರ, ಅಲ್ಲೇ ಹೂವ ಮುಡಿದಾರು ಸಂಪಿಗಾರ. ಅಲ್ಲೇ ಹೂವ ಮುಡಿದಾರು, ಹೌದಮ್ಮ, ಅಲ್ಲೇ ಹೂವ ಮುಡಿದಾರು ಸಂಪಿಗಾರ. ಅಭಿಮಾಯ ಸ್ವಗತಿ ಜಗದಾಂಬಿ, ಜಗವತ್ತು ಬಂದಾಳು ಜಗದಾಂಬಿ, ಜಲ ಹರಸಿ ಬಂದಳು ಜಗದಾಂಬಿ. ಜಗವತ್ತು ಬಂದಾಳು ಜಗದಾಂಬಿ, ಜಲ ಹರಸಿ ಬಂದಳು ಜಗದಾಂಬಿ. ಬಾಲನ ಮುಂದ ರಾಮನ ಮುಂದ ಒಡೆದು ಹೇಳಲ್ಲ ಯಾವುದು ನಿನಗ ಮೀಸಲ. ಮೀಸಲ ಮೀಸಾಲೆಲ್ಲ ಯಾವುದು ಮೀಸಲ, ರಾಮನ ಮುಂದ ಒಡೆದು ಹೇಳಲ್ಲ ಯಾವುದು ನಿನಗ ಮೀಸಲ. ಮೀಸಲ ಮೀಸಾಲೆಲ್ಲ ಯಾವುದು ಮೀಸಲ, ಬಾಲನ ಮುಂದ ರಾಮನ ಮುಂದ ಒಡೆದು ಹೇಳಲ್ಲ ಯಾವುದು ನಿನಗ ಮೀಸಲ. ಬಾಲನ ಮುಂದ ಒಡೆದು ಹೇಳು ಯಾವುದು ನಿನಗ ಮೀಸಲ. ರಾಮನ ಮುಂದ ಒಡದಿಯ ಯಾವುದು ನಿನಗ ಮೀಸಲ. ನೀರು ನನ್ನಗ ಮೀಸಲ ರಾಮ, ಹೂವ ನನ್ನಗ ಮೀಸಲ. ನೀರು ನನ್ನಗ ಮೀಸಲು ರಾಮ, ಹೂವ ನನ್ನಗ ಮೀಸಲ. ನೀರು ನನ್ನಗ ಮೀಸಲ ರಾಮ, ಹೂವ ನನ್ನಗ ಮೀಸಲ. ನೀರು ನನ್ನಗ ಮೀಸಲು ರಾಮ, ಹೂವ ನನ್ನಗ ಮೀಸಲ. ಮೀಸಲ ಮೀಸಾಲೆಲ್ಲ ಯಾವುದು ಮೀಸಲ, ರಾಮನ ಮುಂದ ಒಡದಿಯಳೆಲ್ಲ ಯಾವುದು ನಿನಗ ಮೀಸಲ. ಮೀಸಲ ಮೀಸಾಲುಳಿಯ ಯಾವುದು ಮೀಸಲ, ಬಾಲನ ಮುಂದ ನೀನು ರಾಮನ ಮುಂದ ಒಡದಿಯಳೆಲ್ಲ ಯಾವುದು ನಿನಗ ಮೀಸಲ. ಚಂದನ ಮುಂದ ಒಡದಿಯಳೆಲ್ಲ ಯಾವುದು ನಿನಗ ಮೀಸಲ. ಬಾಲನ ಮುಂದ ಒಡದಿಯಳೆಲ್ಲ ಯಾವುದು ನಿನಗ ಮೀಸಲ. ನೀರು ನನ್ನಗ ಮೀಸಲ ರಾಮ, ಹಾಲು ನನ್ನಗ ಮೀಸಲ. ನೀರು ನನ್ನಗ ಮೀಸಲು ರಾಮ, ಹೂವ ನನ್ನಗ ಮೀಸಲ. ಮೀಸಲ ಮೀಸಾಲೆಲ್ಲ ಯಾವುದು ಮೀಸಲ, ರಾಮನ ಹುಂದ ಒಡದಿ ಹೇಳೆಲ್ಲ ಯಾವುದು ನಿನಗ ಮೀಸಲ. ನೀರು ಎಂಬುದು ನೀನ ಜಂಜಲ, ಹೂವ ಎಂಬುದು ಉಗುರಿ ನಂಜಲ. ಕಾಯಿ ನನ್ನಗ ಮೀಸಲ ರಾಮ, ಕರ್ಪೂರ ನನ್ನಗ ಮೀಸಲ. ಕಾಯಿ ನನ್ನಗ ಮೀಸಲು ರಾಮ, ಕರ್ಪೂರ ನನ್ನಗ ಮೀಸಲ. ಕಾಯಿ ನನ್ನಗ ಮೀಸಲ ರಾಮ, ಕರ್ಪೂರ ನನ್ನಗ ಮೀಸಲ. ಕಾಯಿ ನನ್ನ ನಗ ಮೀಸಲು ರಾಮ ಶುರಭ್ರ ನನ್ನಗ ಮೀಸಲ ಮೀಸಲ ಮೀಸಾಲ ಎಲ್ಲವ ಯಾವುದು ಮೀಸಲ ರಾಮನ ಮುಂದ ಒಡದೇಳೆಲ್ಲವೂ ಯಾವುದು ನಿನಗ ಮೀಸಲ ಬಾರನ ಮುಂದ ಒಡದೇಳೆಲ್ಲವೂ ಯಾವುದು ನಿನಗ ಮೀಸಲ ಕಂದನ ಮುಂದ ಒಡದೇಳೆಲ್ಲವೂ ಯಾವುದು ನಿನಗ ಮೀಸಲ ಬಾಲನ ಮುಂದ ಒಡದೇಳೆಲ್ಲವೂ ಯಾವುದು ನಿನಗ ಮೀಸಲ ಕಾಯಿ ಎಂಬುದು ಕಲ್ಲಿನಂಗಲ ಕರ್ಪೂರ ಎಂಬುದು ಕಡ್ಡಿ ಅಂಗಲ ಕಾಯಿ ಎಂಬುದು ಕಲ್ಲಿನಂಗಲ ಕರ್ಪೂರ ಎಂಬುದು ಕಡ್ಡಿ ಅಂಗಲ ಕಾಯಿ ಎಂಬುದು ಕಲ್ಲಿನಂಗಲ ಕರ್ಪೂರ ಎಂಬುದು ಕಡ್ಡಿ ಅಂಗಲ ಕಾಯಿ ಎಂಬುದು ಕಲ್ಲಿನಂಜಲ ಕರ್ಪೂರ ಎಂಬುದು ಕಡ್ಡಿ ಅಂಜಲ ಮೀಸಲ ಮೀಸಾಲ ಎಲ್ಲವೂ ಯಾವುದು ಮೀಸಲ ರಾಮನ ಮುಂದ ಒಡದೇಳೆಲ್ಲವೂ ಯಾವುದು ನಿನಗ ಮೀಸಲ ಬಾಲನ ಮುಂದ ಒಡದೇಳೆಲ್ಲವೂ